ಭಾರತ ಸರ್ಕಾರವು ಹೆಮ್ಮೆಯಿಂದ ಪರಿಚಯಿಸುತ್ತಿದೆ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಪಿಎಂ ವಾಣಿ ಯೋಜನೆ. ಆಸಕ್ತ ಕಂಪನಿಗಳು ಪಬ್ಲಿಕ್ ಡೇಟಾ ಆಫೀಸ್ ಅಗ್ರಿಗೇಟರ್ ಪಿಡಿಒಎನಂತೆ ನೋಂದಾಯಿಸುವ ಮೂಲಕ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಸೇವೆಯನ್ನು ನೀಡಬಹುದು. ನೋಂದಣಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನ ವೆಬ್ಸೈಟ್ ಸರಳ್ ಸಂಚಾರ್ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ. ಯಾವುದೇ ತರಹದ ಇಂಟರ್ನೆಟ್ ಪರವಾನಗಿ ಶುಲ್ಕ, ನೋಂದಣಿ ಶುಲ್ಕಗಳಿಲ್ಲ. ಎಲ್ಲ ಪಿಡಿಒಎಗಳು ಮತ್ತು ಆಪ್ ಪೂರೈಕೆದಾರರು ಸಿಡಾಟ್ನ ಸೌಲಭ್ಯಗಳಾದ ಪಿಡಿಒಎ ಸ್ಟ್ಯಾಕ್ ಮತ್ತು ಪಿಎಂ ವಾಣಿ ಆಪ್ಗಳಿಗೆ ಕೇವಲ 25,000 ರೂಪಾಯಿಗಳನ್ನು ಪಾವತಿಸುವ ಮೂಲಕ ಹಾಗೂ ಹೆಚ್ಚಿನ ಹೂಡಿಕೆ ಇಲ್ಲದೆ ಪಿಎಂ ವಾಣಿ ಅಡಿಯಲ್ಲಿ ವೈಫೈ ಸೇವೆಗಳನ್ನು ನೀಡಬಹುದು. ಹೆಚ್ಚಿನ ವಿವರಗಳಿಗೆ pmwani.gov.in/wanie ಇಂದೇ ಭೇಟಿ ನೀಡಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಸಾಲಿಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಚಟುವಟಿಕೆ ಕುರಿತು ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಸೂರ್ಯನಾರಾಯಣ ಹೊಳ್ಳ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸೂರ್ಯನಾರಾಯಣ ಹೊಳ್ಳ ಅವರೇ ನಮಸ್ಕಾರ. ನಮಸ್ತೆ. ಸಾಮಾನ್ಯವಾಗಿ ಈಗ ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘ ಯಶಸ್ವಿ ಆಗಬೇಕಿದ್ರೆ ಮೂಲಭೂತವಾಗಿ ಏನೇನು ವಿಷಯವನ್ನೆಲ್ಲ ಗಮನಿಸಬೇಕು? ಮೊದಲನೇದಾಗಿ ಶುದ್ಧ ಹಾಲಿ ಯಾವುದೇ ಕಲಬೆರಕೆ ಮಾಡೋದೇ ಸಾಧ್ಯ ಇಲ್ಲ. ಮತ್ತೆ ಅವರು ಸರಿಯಾದ ಸಮಯಕ್ಕೆ ಹಾಲು ಕೊಡುವುದು ಮಾಡುವುದು, ಹಾಲು ಫ್ರಿಜ್ಜಲ್ಲಿ ಇಟ್ಟು ತರುವುದು, ಮತ್ತೆ ಸುಮಾರೆಲ್ಲ ಮಾಡ್ತಾರೆ ಕಲಬೆರಕೆ. ಅದು ಇಲ್ಲದೆ ತರದಲ್ಲಿ ಕರೆದಂಗೆ ತಂದ್ರೆ ಒಳ್ಳೆ ಅವ್ರಿಗೂ ಒಳ್ಳೆ ರೇಟ್ ಸಿಗತ್ತೆ, ನಮಗೂ 8-4 SNF ಬರುತ್ತೆ, ನಮಗೂ ಕೆಲಸ ತುಂಬಾ ಕಡಿಮೆ ಆಗತ್ತೆ, ಮತ್ತೆ ನೌಕರರಿಗೂ ಏನೋ ಈ ಕೂಡದಿಂದ ಪ್ರೋತ್ಸಾಹನ ಅಂತ ಬರುತ್ತೆ, ಅದು ಬರುತ್ತೆ. ಮತ್ತೆ ಸದಸ್ಯರಿಗೂ ಕೂಡ 5 ರೂಪಾಯಿ ಸರ್ಕಾರದಿಂದ ಬರುವುದು ನಿಲ್ಲುತ್ತೆ 8-4 SNF ಬಂದ್ರೆ. ಈ ಒಂದು ಒಳ್ಳೆಯ ಗುಣಮಟ್ಟದ ಹಾಲು ಅಂದ್ರೆ ಹೇಗಿರ್ತದೆ, ಮತ್ತೆ ಈ ಕಲಬೆರಕೆಯನ್ನ ತಪ್ಪಿಸುವುದು ಹೇಗೆ? ಕಲಬೆರಕೆಯನ್ನ ಅವರು ಸದಸ್ಯರು ಮಾಡ್ಕೊಂಡು ಬರುವುದು. ಮತ್ತೆ ಮಾಮೂಲಿ ಅಪಹಾರ, ನಮ್ಮ ನಂದಿನಿ ಪಶು ಆಹಾರ, ನಂದಿನಿ ರವಣ ಮಿಶ್ರಣ ಬರುತ್ತೆ, ಇನ್ನೊಂದು ಗೋದಾರ ಶಕ್ತಿ ಅಂತ ಬರುತ್ತೆ, ಆಮೇಲೆ ಹಸಿ ಹುಲ್ಲು, ಸ್ವಲ್ಪ ಒಣ ಹುಲ್ಲೆಲ್ಲ ಬೇಕಾಗತ್ತೆ. ಬರೀ ಒಣ ಹುಲ್ಲಲ್ಲಿ ಏನು ಇರುವುದಿಲ್ಲ ಅಂದ್ರೆ ಅವು ಪಚನ ಶಕ್ತಿಗೆ ಅದರ ಅಗತ್ಯ ಇದೆ. ಆಮೇಲೆ ಹಸಿ ಹುಲ್ಲು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಲ್ಯಾಕ್ಟೋಮೀಟರ್ ರೀಡಿಂಗ್ ಜಾಸ್ತಿ ಬರುತ್ತೆ, ಇಂಥದ್ದೆಲ್ಲ ಇರುತ್ತೆ. ಆಮೇಲೆ ಈಗ ಸಾಲಿಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೀವು ಕಾರ್ಯದರ್ಶಿಯಾಗಿ ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ. ಇಲ್ಲಿಯ ಒಂದು ಪರಿಸರ ಮತ್ತು ಹೈನುಗಾರಿಕೆಗೆ ಯಾವ ರೀತಿ ಒಂದು ಪ್ರೋತ್ಸಾಹದಾಯಕವಾಗಿದೆ, ಎಷ್ಟು ಜನ ಹೈನುಗಾರರು ಈ ಸೊಸೈಟಿಯಲ್ಲಿ ಸದಸ್ಯರಾಗಿದ್ದಾರೆ ಈ ಬಗ್ಗೆ ಹೇಳಿ. ಹೈನುಗಾರಿಕೆಗೆ ಏನು ತೊಂದರೆ ಇಲ್ಲ, ಮಾಡಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಗದ್ದೆಗಳೆಲ್ಲ ಇದ್ದಲ್ಲ, ಸಾಧಾರಣ ಬಿಟ್ಟು ಗದ್ದೆಗಳಿಗೆಲ್ಲ ಅಲ್ಲಲ್ಲಿ ರಸ್ತೆ ಮಾರ್ಗ ಮಾಡಿ ಸೈಟನ್ನು ಮಾರಿ ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ಹೈನುಗಾರಿಕೆಗೆ ಸ್ವಲ್ಪ ಕಷ್ಟವೇ. ಹೊರಗಡೆ ಹಸುಗಳನ್ನ ಬಿಡ್ಲಿಕ್ಕೆ ಆಗುದಿಲ್ಲ, ಜಾಗ ಇರುವುದಿಲ್ಲ, ಇಂಥ ಸಮಸ್ಯೆಗಳಿದ್ದು. ಈಗಲೂ ಕೂಡ ದನವನ್ನ ಬಿಟ್ಟು ಸಾಕುವಂತ ಅಭ್ಯಾಸ ಉಂಟ ಇಲ್ಲಿ? ಹೊರಗಡೆ ಕಟ್ಟಾಕ್ತಾರೆ, ಬಿಟ್ಟು ಸಾಕುವುದಂದ್ರೆ ಹೊರಗಡೆ ಕಟ್ಟಾಕ್ತಾರೆ. ಅದೇ ಸ್ವಲ್ಪ ಈ ಹೊಂಡದ ಗದ್ದೆಗಳೆಲ್ಲ ಇವತ್ತು ಬೇಸಾಯದಲ್ಲಿ ಇದ್ದಾವೆ ಅಷ್ಟೇ, ಬಿಟ್ಟರೆ ಮತ್ತೆ ಬೆಟ್ಟು ಜಾಗ ಎಲ್ಲ ಸುಮಾರು ಹೋಯ್ತು. ಇನ್ನೊಂದು 10 ವರ್ಷದ ನಂತರ ಗದ್ದೆನೇ ಇಲ್ಲ, ಹಸು ಸಾಕುವುದೇ ಕಷ್ಟ, ಆ ಪರಿಸ್ಥಿತಿ ಬಂದಿದೆ, ಅದು ಕಷ್ಟ. ಈಗ ಹಸು ಸಾಕಣೆಗೆ ಸಂಬಂಧಪಟ್ಟ ಹಾಗೆ ಈಗ HF ಆಗ್ಬೋದು, ಜರ್ಸಿ ಆಗ್ಬೋದು, ಇದು ಬಿಟ್ಟು ಬೇರೆ ತಳಿ ಏನಾದ್ರು ಉಂಟ ಈ ಊರಲ್ಲಿ? ಬಾರಿ ಕಡಿಮೆ HF ಜರ್ಸಿ ಬಿಟ್ಟರೆ ಬಾರಿ ಉಳಿದ ಗೀರು ಸಾಯಿಬಾಲ ಇಂಥದ್ದೆಲ್ಲ ಬಾರಿ ಕಡಿಮೆ. ಎಲ್ಲೋ ಒಂದೊಂದು ಇದೆ ಅಂತ ಡೈರಿ ಫಾರ್ಮ್ ಮಾಡಿದವ್ರ ಕಡೆ ಒಂದೊಂದು ಇರ್ಬೋದು, ಮತ್ತೆ ಇಲ್ಲ ಅವುಗಳನ್ನು ಮೇಂಟೈನ್ ಮಾಡೋದೆಲ್ಲ ಕಷ್ಟ ಆಗಿರ್ಬೋದು ಜನರಿಗೆ, ಹಾಗಾಗಿ ಇಲ್ಲಿ ಕಂಡು ಬರುವುದಿಲ್ಲ. ಈಗ ಹಾಲಿನ ಗುಣಮಟ್ಟದಲ್ಲಿ ನೋಡಿದ್ರೆ ಈ SNF ಮತ್ತು ಫ್ಯಾಟ್ ಅಂತ ಹೇಳ್ತೀವಲ್ಲ, ಇದರ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣ ಏನು? ಇಲ್ಲಿನ ವಾತಾವರಣ ಸ್ವಲ್ಪ ಮಟ್ಟಿಗೆ ಕಾರಣ ಆಗಿರ್ಬೋದು. ಏಪ್ರಿಲ್ ಮೇ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಮಾರ್ಚ್ ಏಪ್ರಿಲ್ ಮೇ ಎಲ್ಲ ಬಿಸಿಲು. 35 ಮೇಲೆ ಹೋಗ್ತದೆ ಟೆಂಪರೇಚರ್? ಹೆಚ್ಚು ಕಮ್ಮಿ 35 ಮೇಲೆ ಹೋಗುತ್ತೆ. ಮತ್ತೆ ಈ ಮಳೆಗಾಲದಲ್ಲಿ ಅತಿ ಮಳೆ ಹೊರಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಇಂಥದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಈಗ ಪಶು ಆಹಾರದ ಬಗ್ಗೆ ನೀವು ಹೇಳಿದ್ರೆ, ಈಗ ನಂದಿನಿ ಪಶು ಆಹಾರ ಆಗ್ಬೋದು ಅಥವಾ ಹುಲ್ಲಾಗ್ಬೋದು, ಹಸಿರು ಹುಲ್ಲಾಗ್ಬೋದು ಅಥವಾ ಒಣಮೇವು ಆಗ್ಬೋದು, ಇದಲ್ಲದೆ ಬೇರೆ ಏನಾದ್ರು ಸಮಸ್ಯೆ ಉಂಟು ಈ ಆಹಾರದಲ್ಲಿ? ಬೇರೆ ಏನಂತ ಸಮಸ್ಯೆ ಕಾಣುವುದಿಲ್ಲ, ಇದ್ದದನ್ನೇ ಹಾಕೊಂಡು ಹೋಗ್ತಾರೆ ಜನಗಳು, ಒಣ ಹುಲ್ಲು ಹಸಿ ಹುಲ್ಲು ಮತ್ತೆ ಪಶು ಆಹಾರ. ಪಶು ಆಹಾರ ನಮ್ಮಲ್ಲಿ ನಮ್ಮ ಸೊಸೈಟಿಗೆ ಸಂಬಂಧಪಟ್ಟ ಹೇಳುದಾದ್ರೆ ತುಂಬಾ ಜನ ಈ ಪ್ರೈವೇಟ್ ಫೀಡ್ ಹಾಕ್ತಾರೆ, ಅದರ ಗುಣ ಹೇಗೋ ನಮಗೆ ಗೊತ್ತಿಲ್ಲ. ಯಾಕೆ ಹಾಕ್ತಾರೆ ಅಂದ್ರೆ ಅವರ ಮನೆ ಬಾಗಿಲಿಗೆ ಅವರು ಸಪ್ಲೈ ಕೊಡ್ತಾರೆ, ಮತ್ತೆ ಅವರಿಗೆ ಸಾಲ ಕೊಡ್ಬೋದು. ಈಗ 5 ಮೂಟೆ ಬೂಸ ಹಾಕಿದ್ರೆ 15 ದಿವಸ ಬಿಟ್ಟು 1 ತಿಂಗಳು ಬಿಟ್ಟು ಹಣ ಪೇಮೆಂಟ್ ಮಾಡ್ತಾರೆ. ನಮ್ಮಲ್ಲಿ ಆ ಸಿಸ್ಟಮ್ ಇಲ್ಲ, ಕ್ಯಾಶ್ ಕೊಡಬೇಕು. ಒಂದು ಮತ್ತೆ ನಾವು ಮನೆ ಬಗ್ಲಿ ಸಪ್ಲೈ ಇಲ್ಲ, ಅವರೇ ಬಂದು ಗಾಡಿ ತಗೊಂಡು ಹೋಗ್ಬೇಕು. ಕ್ವಾಲಿಟಿ ಮತ್ತೆ ಬೇರೆ ಮಾತಿಲ್ಲ, ನಮ್ದೇ ಫಸ್ಟ್. ಯಾವ ಪ್ರೈವೇಟ್ ಫೀಡ್ ನೀವು ಕಂಪೇರ್ ಮಾಡಿದ್ರು ಕೂಡ ನಮ್ಮ ನಂದಿನಿ ಬೆಸ್ಟ್. ಅದಕ್ಕೋಸ್ಕರ ಕೆಲವು ಜನ ಹಾಕ್ತಾರೆ ನಮ್ಮಲ್ಲಿ. ಈಗ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಹೈನುಗಾರರು ಎದುರಿಸ್ತಾರೆ ಅಂತ ಕೇಳಿದ್ದೀವಿ. ನಿಮ್ಮ ಊರಿನಲ್ಲಿ ಹೇಗೆ ಉಂಟು ಪರಿಸ್ಥಿತಿ? ನಾನು ಕೃತಕ ಗರ್ಭಧಾರಣೆ ಮಾಡುವುದಿಲ್ಲ, ನಮ್ಮ ಅಕ್ಕಪಕ್ಕದವರು ಮಾಡ್ತಾರೆ, ಚೇಂಪಿಯವರು ಈ ಕಡೆ ಎಲ್ಲ ಬಂದು ಕವರ್ ಮಾಡ್ತಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ವಿಷಯ ಗೊತ್ತಿಲ್ಲ. ಬಟ್ ಕೆಲವು 2-3 ಸಲ ಆಯಿತು ಇಂಜೆಕ್ಷನ್ ಕೊಟ್ಟದ್ದು ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಅದು ಯಾವ ಕಾರಣ ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ ಹೀಟಿಗೆ ಬಂದು ಎಷ್ಟು ಗಂಟೆ ನಂತರ ಅವರು ಇನ್ಸಾಮಿನೇಷನ್ ಮಾಡಿಸ್ತಾರೋ ಅದೇನೋ ನಮ್ಗೆ ಅಂದ ಸಾರ. ಈಗ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಅಂತ ಸಮಸ್ಯೆ ಬಂದಿದೆಯಾ? ನನಗೆ ಅಷ್ಟು ಬಂದದ್ದು ಕಂಡು ಬರುವುದಿಲ್ಲಪ್ಪ. ಒಂದು ಸಲ ನಿಲ್ಲದೇ ಇದ್ದರೂ ಇನ್ನೊಂದ್ಸಲ ನಿಲ್ಲುತ್ತೆ. ಈ ಒಂದು ಹಸು ಗರಿಷ್ಠ ಅಂದ್ರೆ ಎಷ್ಟು ಹಾಲು ಕೊಡುತ್ತದೆ, ಕನಿಷ್ಠ ಅಂದ್ರೆ ಎಷ್ಟು? ಕನಿಷ್ಠ ದಿವಸಕ್ಕೆ ಒಂದು 3-4 ಲೀಟರ್ ಕೊಡ್ಬಹುದು, ಗರಿಷ್ಠ ಅಂದ್ರೆ ಒಂದು 15-20 ಲೀಟರ್ ಕೊಡ್ಬಹುದು. ಅಂದ್ರೆ 15-20 ಲೀಟರ್ ಕೊಡುವ ಹಸುಗಳು ಕೂಡ ಇವೆ? ಇದೆ. ನಮ್ಮ ಇಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬ ನಮ್ಮ ಸಂಘ ಹಾಲು ಕೊಡ್ತಾರೆ, ಬಲರಾಮ ನಕ್ಷತ್ರದಲ್ಲಿ ಒಂಥರ ಡೈರಿ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಒಂದು 15 ಜನ ಇದ್ದು ಅವರಲ್ಲಿ, ಅವ್ರದ್ದು ಹಾಲು ಬರ್ತಾ ಇದೆ. ಇತ್ತೀಚಿನ ದಿನಗಳು ಅವ್ರದ್ದು ಹಾಲು ಕಡಿಮೆ ಆಗಿದೆ, ಬಟ್ ಬರ್ತಾ ಇದೆ. ಈಗ ಒಂದು 2-3 ಸಲದ ಟ್ರಿಪ್ ಒಳಗೆ ನಮಗೆ ಕ್ಯಾಟ್ಲ್ ಫೀಡ್ ಸ್ವಲ್ಪ ಕಳಪೆ ಬರ್ತಾ ಇದೆ. ಅಲ್ಲಿ ಅವರು ನಾವು ಅಧಿಕಾರಿಗಳನ್ನು ಕೇಳಿದ್ರೆ ಅದು ಯಾವ್ದ್ರದ್ದು ಹಿಂಡಿ ಹಾಕೋದ್ರ ಬದಲು ಸಾಸಿವೆ ಹಿಂಡಿ ಹಾಕ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಆಗಿದೆ ಅಂತ ಅವರು ಉತ್ತರ ಕೊಡ್ತಾರೆ. ಅಂದ್ರೆ ಈ ಹಿಂಡಿಯ ಒಂದು ಪ್ರಮಾಣದಲ್ಲಿ ವ್ಯತ್ಯಾಸ ಆದರೂ ಕೂಡ ಹಾಲಿನ ಇಳುವರಿಯಲ್ಲಿ ವ್ಯತ್ಯಾಸ ಆಗ್ತದೆ. ಬರ್ಬೋದು. ನಮ್ಮ ಕ್ಯಾಟ್ ಫೀಡಿನ ಬಣ್ಣ ಚೇಂಜ್ ಆಗುತ್ತೆ, ಆಮೇಲೆ ಪರಿಮಳದಲ್ಲಿ ಚೇಂಜ್ ಆಗುತ್ತೆ, ಟೇಸ್ಟ್ ಅಲ್ಲಿ ಚೇಂಜ್ ಆಗುತ್ತೆ. ಇಂಥದ್ದು ತಿಂತವೆ ಹಸುಗಳು, ತಿಂತವೆ, ಅವ್ರು ರಿಜೆಕ್ಟ್ ಮಾಡುವುದಿಲ್ಲ. ಬಟ್ ಏನಂದ್ರೆ ಅವು ಹಾಲು ಇಳುವರಿ ಕಡಿಮೆ ಆಗ್ತದೆ. ಈಗ ಈ ಸಾಲಿಗ್ರಾಮ ಹಾಲು ಉತ್ಪಾದಕರ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟು ಹಾಲಿನ ಸಂಗ್ರಹ ಆಗ್ತದೆ, ಈ ಬಗ್ಗೆ ಹೇಳಿ. ಅದೇ 295 ಜನ ಇದ್ದಾರೆ ಸದಸ್ಯರು. ಸದಸ್ಯರೇನೋ 295 ಜನ ಇದ್ದಾರೆ, ಅದರಲ್ಲಿ ಸಕ್ರಿಯ ಸದಸ್ಯರು ನಮ್ಮೊಂದು 120-130 ಜನ ಸಿಗ್ತಾರೆ. ಮತ್ತೆ ಹೆಚ್ಚಿನವರು ಹಾಲು ಹಾಕ್ತಾ ಇಲ್ಲ, ತುಂಬಾ ವರ್ಷದಿಂದ ಹಾಲು ಆಗ್ತಾ ಇಲ್ಲ. ಅವ್ರದ್ದು ಈಗ ನಾವು ಈಗ ಅವರು ಹಸು ಸಾಕಣೆ ಬಿಟ್ಬಿಟ್ಟಿದ್ದಾರೆ, ಸಾಕಣೆ ಬಿಟ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಬಿಟ್ಟಿದ್ದಾರೆ. ಎಷ್ಟು ಹಾಲು ಅಂದ್ರೆ ಹಾಲು ಸಂಗ್ರಹ ಆಗಿದ್ದೆಲ್ಲ ಇಲ್ಲಿ ಬಲ್ಕ್ ಕೂಲರ್ ಇದೆಯಾ ವ್ಯವಸ್ಥೆ? ಅಲ್ಲ, ನಮ್ಮಲ್ಲಿಂದ ಸಂಗ್ರಹ, ನಾವು ಕಳಿಸುವ ಹಾಲು ಮಣಿಪಾಲಕ್ಕೆ ಡೈರೆಕ್ಟ್ ಹೋಗುತ್ತೆ, ಮತ್ತೆ ನಮ್ಮ ಅಕ್ಕಪಕ್ಕದ ಸೊಸೈಟಿ ಎಲ್ಲ ನಮ್ಮ ಪಕ್ಕದ ಚೇಂಪಿಯಲ್ಲಿ ಬಲ್ಕ್ ಕೂಲರ್ ಇದೆ, ಅಲ್ಲಿ ಹೋಗ್ತೇವೆ. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕೂಡ ನೀವು ಹಾಲು ಸಂಗ್ರಹಿಸ್ತೀವಿ? ಹಾಲನ್ನ ಸಂಗ್ರಹಿಸ್ತೇವೆ, ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಂಗ್ರಹಿಸ್ತೇವೆ. ಎರಡಕ್ಕೂ ನಮ್ಗೆ ಇಲ್ಲಿಂದ ವ್ಯಾನ್ ಬರುತ್ತೆ, ಒಂದು ರೂಟ್ ಒಳಗೆ ಅವು ಮಣಿಪಾಲಕ್ಕೆ ಡೈರೆಕ್ಟ್ ಹೋಗಿ. ಈಗ ಸ್ಥಳೀಯವಾಗಿ ಬೇಡಿಕೆ ಇದೆಯಾ ಹಾಲಿಗೆ? ಹಾಂ, ಸ್ಥಳೀಯವಾಗಿ ನಮ್ಮ ಸೊಸೈಟಿಯಲ್ಲಿ ಬೇಡಿಕೆ ಇದೆ, ಮತ್ತೆ ನಮ್ಮ ಪಕ್ಕದ ಚೇಂಪಿಯಲ್ಲೂ ತುಂಬಾ ಬೇಡಿಕೆ ಇದೆ. ಕೆಳಗೆ ಕಾರ್ಕಳದಲ್ಲಿ ಸ್ವಲ್ಪ ಕಡಿಮೆ ಇದೆ, ಮತ್ತೆ ಸ್ವಲ್ಪ ಅಕ್ಕಪಕ್ಕದಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ. ನಮ್ಮ 2 ಸೊಸೈಟಿಯಲ್ಲಿ ಹಾಲಿನ ಬೇಡಿಕೆ ಜಾಸ್ತಿ ಇದೆ. ನಾವು ಸಾಧಾರಣ ಲೋಕಲ್ ಸೇಲ್ ನಮ್ಮಲ್ಲಿ ಬೆಳಿಗ್ಗೆ 70-80 ಲೀಟರ್ ಹೋಗುತ್ತೆ, ಸಾಯಂಕಾಲ ಹೆಚ್ಚು ಕಮ್ಮಿ 40 ಲೀಟರ್ವರೆಗೆ ಹೋಗುತ್ತೆ. ಅಂದ್ರೆ ಇನ್ನೊಂದು ಪೇಟೆ ವಾತಾವರಣ, ಆದ್ರಿಂದ ಆ ರೀತಿ ಆಗುತ್ತೆ. ಕೆಳಗಡೆ ಹೋದಾಗ ಹಳ್ಳಿ, ಅಲ್ಲಿ ದನ ಇಲ್ಲದೆ ಇದೆ, ದನ ಒಬ್ಬರ ಮನೆಯಲ್ಲಿ ಇಲ್ದಿರು ಇನ್ನೊಬ್ಬರ ಮನೆಯಲ್ಲಿ ಇರುತ್ತೆ, ಹಾಗಾಗಿ ಅವರು ಅಲ್ಲಿ ಪರ್ಚೇಸ್ ಮಾಡಿ ಆಗ್ತದೆ. ಈಗ ಹಸಿರು ಮೇವನ್ನು ನೆಟ್ಟು ಬೆಳೆಸಿದಂತಹ ಹೈನುಗಾರರು ಇದ್ದಾರೆ ನಿಮ್ಮೂರಲ್ಲಿ? ಹಾ, ಇದ್ದಾರೆ. ಕೆಲವರು ಜೋಳ ಇದೆಲ್ಲ ಮಾಡ್ತಾರೆ, ಅಪೂರ್ವ, ಕಡಿಮೆ. ನಾನು ಡೈರಿ ನೇಪಿಯರ್ ಎಲ್ಲ ಇದೆಯಾ? ಡೈರಿ ಫಾರ್ಮ್ ಅನ್ನಲ್ಲ, ಅವ್ರಲ್ಲಿ ಅವ್ರು ಬೆಳೆಸ್ತಾರೆ, ಅವ್ರನ್ನು ಬೆಳೆಸ್ತಾರೆ. ಮತ್ತೆ ಭಾರಿ ಕಡಿಮೆ, ಇಲ್ಲಿ ಜಾಗದ ವ್ಯವಸ್ಥೆ ಇಲ್ಲ, ನೀರಾವರಿ ಇಲ್ಲ. ಮಳೆಗಾಲದಲ್ಲಿ ನೀರು ಬೇಕಾದಷ್ಟು ಇರುತ್ತೆ, ನಂತರ ನೀರಾವರಿ ವ್ಯವಸ್ಥೆ ಇಲ್ಲ. ನೀರಾವರಿಗಿಂತ ಹೆಚ್ಚಿಗೆ ಜಾಗವೇ ಸ್ವಲ್ಪ ಎಲ್ಲರಿಗೂ ಕಂಜೆಕ್ಟೆಡ್, ಎಲ್ಲ ಮನೆಗಳ. ಒಂದು ಮನೆಯಲ್ಲಿ 4 ಜನ ಇದ್ರೆ, ಫ್ಯಾಮಿಲಿಯಲ್ಲಿ 4 ಗಂಡಿದ್ರೆ ಅಥವಾ 4 ಹೆಣ್ಣಿದ್ರೆ ಅವ್ರು ಇದ್ದ ಆಸ್ತಿನೇ ಪಾಲ್ ಮಾಡ್ಕೊಂಡು ಮಾಡ್ತಾರೆ. ಅವಾಗ ಒಂದು 2 ಎಕರೆ ಜಾಗ ಇದ್ರೆ ಒಬ್ಬೊಬ್ಬರಿಗೆ ಒಂದು 30 ಸೆಂಟ್ಸ್ ಬರ್ತಾರೆ. ಕೃಷಿ ಜಮೀನು ಎಲ್ಲ ಸೈಟ್ ಮನೆಗಳಾಗಿವೆ. ಅದೇ, ಕೃಷಿ ಜಮೀನೆಲ್ಲ ಸೈಟ್ ತುಂಬಾ ಮನೆ ಆಗಿಬಿಟ್ಟಿದೆ. ನಾವು ನೋಡಿದಾಗ ಇನ್ನೊಂದು 10 ವರ್ಷ ಆಮೇಲೆ ಬೆಟ್ಟ ಪ್ರದೇಶದಲ್ಲಿ ಏನೂ ಇಲ್ಲ, ಅಂದ್ರೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ಹಿಂದೆ ಕಳೆದ 10 ವರ್ಷದಲ್ಲಿ ನಡೆದ ಹಾಗೆ ಮುಂದೆಯೂ ಕೂಡ ನಡೀತದೆ ಅಂತ ಧೈರ್ಯ ಇಲ್ಲ? ಇಲ್ಲ ಇಲ್ಲ ಇಲ್ಲ, ನಮ್ಮಲ್ಲಿ ಉದಾಹರಣೆಗೆ ವರ್ಷದಿಂದ ವರ್ಷಕ್ಕೆ ಹಾಲು ಕಡಿಮೆ ಆಗ್ತಾ ಇದೆ, ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಈಗ ನೋಡಿ, ಕಳೆದ ವರ್ಷ ನನಗೆ 779,000 ಪ್ರಾಫಿಟ್, ಈ ವರ್ಷ 718,576 ರೂಪಾಯಿ ಪ್ರಾಫಿಟ್. ಪ್ರಾಫಿಟ್ಗೆ ಮೇನ್ ಹೊಡೆತ ಬಿದ್ದಂತೆ ಹಾಲು ಖರೀದಿಯೇ ನಮಗೆ ಕಮ್ಮಿ ಆಗುತ್ತೆ. ದೊಡ್ಡ ಮಟ್ಟಿಗೆ ಹಾಲು ಉತ್ಪಾದನೆ ಮಾಡುವವರ ಸದಸ್ಯರು ಇದ್ದಾರೆ ಇವಾಗ? 10-15 ಜನ ಡೈರಿ ಫಾರ್ಮ್ ಅವರು, ಮತ್ತೆ ಇಲ್ಲಿ ಕೆಳಗಿನ ಅವರು ಒಂದು ಇಬ್ಬರು ಬರ್ತಾರೆ. 10 ಜನ ಇಲ್ಲ ಅವ್ರ ಹತ್ರ, ಒಂದು 7-8 ಇರ್ಬೋದು. ಮತ್ತೆಲ್ಲ 1-2 ಜನ ಸಾಕಿದ್ರು? ಮತ್ತೆಲ್ಲ 1-2 ಜನ. ಈಗ ಸ್ತ್ರೀ ಶಕ್ತಿ ಅಥವಾ ಸ್ವಸಹಾಯ ಸಂಘದ ಸದಸ್ಯರು ಏನಾದ್ರು ಇಲ್ಲಿ ಹಾಲು ಪೂರೈಕೆ ಮಾಡ್ತಾರ? ಇಲ್ಲ ಇಲ್ಲ, ಸಂಘದ ವತಿಯಿಂದ ಯಾರು ಇಲ್ಲಿ ಇಲ್ಲ. ಹೆಂಗಸರು ಬರ್ತಾರೆ, ಮಹಿಳೆಯರಿದ್ದಾರೆ, ಸ್ತ್ರೀ ಶಕ್ತಿ ಸಂಘಗಳಲ್ಲಿಲ್ಲ, ಇದ್ದಿರ್ಬೋದು ಏನೋ ನಮ್ಗೆ ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಅವ್ರನ್ನ ವಿಚಾರಿಸಲಿಲ್ಲ. ಬಟ್ ಹಾಲು ಬರುತ್ತೆ, ಮಹಿಳೆ ಸಂಘದವ್ರು ಇದ್ದಾರೆ, ಮಹಿಳೆಯರಿದ್ದಾರೆ, ಆ ಸಂಘದಲ್ಲಿ ಇದ್ರು ಇಲ್ವೋ ಗೊತ್ತಿಲ್ಲ. ಈಗ ಸಂಘದ ಸದಸ್ಯರಿಗೆ ನೀವು ಯಾವ ರೀತಿ ಒಂದು ಅನುಕೂಲ ಅಂದ್ರೆ ಸಹಾಯಧನವೋ ಅಥವಾ ಏನು ಸಹಾಯ ಕೊಡ್ತೀರಿ? ನಮ್ಗೆ ಸರ್ಕಾರದಿಂದ ಬರುವ ಸಹಾಯಧನ ಒಂದು ಬರುತ್ತೆ, ಮತ್ತೆ ನಮ್ಮ ಸೊಸೈಟಿಲಿ ಏನೋ ಲಾಭ ಇದ್ರೆ ಅವರಿಗೆ ಒಳ್ಳೆ ಒಳ್ಳೆ ಪರ್ಸೆಂಟ್ ಬೋನಸ್ ಸಿಗುತ್ತೆ, ಡಿವಿಡೆಂಡ್ ಸಿಗುತ್ತೆ. ನಮ್ಮ ಒಕ್ಕೂಟದಿಂದ ಬರುವಂತಹದ್ದು ರಬ್ಬರ್ ಮೇಟ್, ಹಟ್ಟಿ ತೊಳೆಯುವ ಅಂತ ಈಗ ನಿಲ್ಸಿದ್ದಾರೆ, ರಬ್ಬರ್ ಮೇಟು, ಗೋಬರ್ ಗ್ಯಾಸ್ ಇದು, ಆಮೇಲೆ ಮೇವಿನ ಯಂತ್ರ, ಮೇವು ಕಟ್ ಮಾಡುವಂತ ಯಂತ್ರ, ಆಮೇಲೆ ಇಂಥದ್ದು ಹಾಲು ಕರೆಯುವ ಯಂತ್ರ. ಈ ನಮ್ಮ ಮೊನ್ನೆ ಒಬ್ರಿಗೆ ಹಾಲು ಕರೆಯುವ ಯಂತ್ರ ತರಿಸಿಕೊಟ್ಟಿದ್ದೆ. ಹಾಗೆ ಮತ್ತೆ ಸಂಘದ ಸಕ್ರಿಯ ಸದಸ್ಯರು, ಹಾಲು ನೀಡುತ್ತಾ ಸದಸ್ಯರು ಮರಣ ಹೊಂದಿದ್ರೆ ನಮ್ಮ ಯೂನಿಯನ್ ಇಂದ 50,000 ರೂಪಾಯಿ ಬರುತ್ತೆ. ಮೊದಲು 25 ಬರ್ತಾ ಇತ್ತು, ಈಗ 50,000 ಬರುತ್ತೆ. ಮಕ್ಕಳ ಶಿಕ್ಷಣಕ್ಕೆ? ಮಕ್ಕಳ ಶಿಕ್ಷಣಕ್ಕಿಂತ ಇಲ್ಲ, ನಮ್ಮ ಸೊಸೈಟಿಯಿಂದ ಏನಿಲ್ಲ. ಈಗ ನೆಕ್ಸ್ಟ್ ನಮ್ಮಲ್ಲಿ ಇನ್ನು ಯಶಸ್ವಿನಿ ಏನಾದ್ರು ಬಂದ್ರೆ ಅದನ್ನ ನಾವು ಮಾಡ್ತಾ ಇದ್ದೀವಿ. ಆರೋಗ್ಯ ವಿಮೆ ಅದು ಮೊದಲು ಇದ್ದಿತ್ತು, ನಂತರ ಸ್ಟಾಪ್ ಆಯ್ತು, ಈಗ ಬಂದ್ರೆ ನೆಕ್ಸ್ಟ್ ಮಾಡ್ತಾ ಇದೆ. ಮತ್ತೆ ಹಸುಗಳಿಗೆ ಇನ್ಸೂರೆನ್ಸ್ ಇಂಥದ್ದೆಲ್ಲ ಇರುತ್ತೆ, ಮಾಡುವವರಿಗೆ ನಾವು ಅನುಕೂಲ ಮಾಡಿಕೊಡೋದು. ಇಲ್ಲಿಗೆ ಸಿಬ್ಬಂದಿ ಅಂತ ನೀವು ಬಿಟ್ರೆ ಬೇರೆ ಯಾರು ಇದ್ದಾರೆ? ಇಬ್ಬರು ಸಹಾಯಕಿಯರು ಇದ್ದಾರೆ ನಮಗೆ, ಇಬ್ಬರು ಸಹಾಯಕಿ. ಈಗ ನಿಮ್ಮ ವರ್ಕಿಂಗ್ ಅವರ್ಸ್ ಅಂತ ಹೇಳ್ತಿಲ್ಲ, ಬೆಳಿಗ್ಗೆ ಕೆಲಸದ ಸಮಯ? ಕೆಲಸದ ಸಮಯ ನಮ್ಗೆ ಬೆಳಿಗ್ಗೆ 7-8, ಬಟ್ ನಮ್ಗೆ ಹಾಲಿನ ಮ್ಯಾನು ನಮ್ಗೆ ಸಾಧಾರಣ 7:30 ಬರುತ್ತೆ, ಅದ್ರ ಮೇಲೆ ಬೇರೆ ಕೆಲಸ ಎಲ್ಲ ಇರುತ್ತೆ, 8:30 ಇರುತ್ತೆ. ಸಂಜೆ 4:30 4:30 ವ್ಯಾನ್ ಬರುತ್ತೆ, 5:30 ನಾವು ಇರ್ತೇವೆ. ಹೆಚ್ಚು ಕಮ್ಮಿ ಬೆಳಿಗ್ಗೆ 1-2, ಮಧ್ಯಾಹ್ನ ಮೇಲೆ 1-2, ಉಳಿದ ಸಮಯದಲ್ಲಿ ಬೇರೆ ಕೆಲಸ ಮಾಡ್ಕೋಬಹುದು. ಹಾ, ಉಳಿದ ಸಮಯದಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಬಹುದು. ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಎದುರಿಸುವಂತಹ ಸವಾಲುಗಳು ಏನೇನು? ಸವಾಲು ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಣಮೇವಿನ ಸಮಸ್ಯೆ ಇದೆ. ಈ ಒಣಮೇವು ಅಂದ್ರೆ ಎಲ್ಲಿಂದ ಬರಬೇಕು? ಇಲ್ಲಿ ಸ್ಥಳೀಯವಾಗಿ ಸಿಗ್ತದೆ ಅಥವಾ ಘಟ್ಟದ ಮೇಲಿಂದ ಬರಬೇಕು? ಅಲ್ಲ, ಸ್ಥಳೀಯವಾಗಿ ಸಿಗ್ತಾ ಇತ್ತು. ಈ ವರ್ಷ ಲಾಸ್ಟ್ ಟೈಮ್ ಏನಾಯ್ತಂದ್ರೆ ಕೊಯ್ಲು ಟೈಮಿಗೆ ಮಳೆ ಬಂದು, ಕೊಯ್ಲು ಟೈಮಿಗೆ ಮಳೆ ಬಂದು ಹುಲ್ಲ ಫುಲ್ಲ ಯಾರಿಗೂ ಇಲ್ಲ, ಹಾಗಾಗಿದೆ ಭಾರಿ ಕಷ್ಟ. ಈ ವರ್ಷ ಏನಾಗಿದೆ, ನೆಟ್ಟು ಕೂಡ ಮಳೆ ಬಂದು ನೆಟ್ಟದ್ದೇ ಕೊಡ್ತೇವೆ. ಹೀಗಾಗಿ ಇದು ಸಮಸ್ಯೆ ಇತ್ತು, ಸಮಸ್ಯೆ ತುಂಬಾ ಉಂಟು. ಈಗ ಕೈಯಿಂದ ಭತ್ತದ ಕಟಾವು ಕೊಯ್ಲು ಮಾಡುವಂತದ್ದು ಮತ್ತೆ ಈಗ ಮೆಷಿನರಿ ಬಂದಿದೆಯಲ್ಲ, ಇದರಿಂದ ಏನಾದ್ರು ವ್ಯತ್ಯಾಸ ಆಗ್ತದ? ಕೈಯಲ್ಲಿ ಕಟಾವು ಮಾಡಿದ ಒಣ ಹುಲ್ಲು ಬೆಸ್ಟ್, ಯಂತ್ರದಿಂದ ಮಾಡಿದ್ದು ಜನರ ಅನುಕೂಲಕ್ಕಾಯ್ತು ಅಷ್ಟೇ ಬಿಟ್ರೆ. ಯಾಕಂದ್ರೆ ಸಂಜೆ ಹೊತ್ತಲ್ಲಿ ಮಳೆ ಬರೋದು, ಯಾವ್ದು ಅಕ್ಟೋಬರ್ ಟೈಮಲ್ಲಿ ಸಂಜೆ ಹೊತ್ತಲ್ಲಿ ಮಳೆ ಬರುವಾಗ ತುಂಬಾ ಜನ 100-50% ಗದ್ದಲ್ಲೇ ಹಾಳಾಗಿ ಹೋಗ್ತಿತ್ತು. ಚಂಡಿ ಆಗುದು, ಮನೆ ತರ್ಲಿಕ್ಕೆ ಆಗುದಿಲ್ಲ, ಅಥವಾ ಮನೆ ತಂದ್ರೆ ಅಲ್ಲ ಹಾಳಾಗುದು, ಏನೇನೋ ಸಮಸ್ಯೆ ಆಗ್ತಿತ್ತು. ಇವಾಗ ಹಾಗಲ್ಲ, ಭತ್ತ ಒಂದು ಸೇಫ್ ಆಗತ್ತೆ, ಮಿಷನ್ ಮಳೆ ಬಿಟ್ಟಾಗ ಟಕ್ ಹೋಗೋದ, ಗಂಟೆಗೆ ಇಂತಿಷ್ಟು ಅಂತ ಕೊಯ್ದು ನಡೆದು ಬಿಡ್ತಾರೆ, ಕೂಡ ಸ್ಟಾಕ್ ಮಾಡ್ಕೊಂಡು. ಬಟ್ ಹುಲ್ಲು ಹಾಳಾಗತ್ತೆ ಒಂದು. ಇನ್ನೊಂದು ಏನಂದ್ರೆ ಈ ಮಿಷನ್ ಅಲ್ಲಿ ಕಟ್ ಮಾಡಿದಂತ ಒಂದು ಒಣ ಹುಲ್ಲು ಏನಿದೆ ಅಂದ್ರೆ ಅದು ಈ ಪೆಟ್ರೋಲು ಡೀಸೆಲ್ ಅದೇನು ತಾಗ್ಬಿಟ್ಟು ಒಂಥರ ಸ್ಮೆಲ್ ಬರುತ್ತೆ. ಹಸುಗಳು ಪಕ್ಕನೆ ತಿನ್ನುವುದಿಲ್ಲ, ಅದನ್ನು ತಿಂದ್ರು ಇಳುವರಿಯಲ್ಲಿ ತುಂಬಾ ಕಡಿಮೆ ಆಗ್ತದೆ. ಪಿಂಡಿ ಅಂತ ಮಾಡ್ತಾರೆ, ಪಿಂಡಿ ಅಂತ ಮಾಡ್ತಾರೆ, ಪಿಂಡಿ ಅಂತ ಮಾಡ್ತಾರೆ. ಅದು ಪಿಂಡಿ ಮಾಡ್ಬೇಕಾದ್ರು ಒಣ ಹುಲ್ಲ ಮತ್ತು ಸ್ವಲ್ಪ ಡ್ರೈ ಆಗಿದ್ರೆ ಒಳ್ಳೇದು, ತೇವಾಂಶ ಇದ್ರೆ ಅವ್ರು ಹಾಗೆ ಪಿಂಡಿ ಮಾಡ್ಬಿಟ್ರೆ ಒಳಗಡೆಯಿಂದ ಹಾಳಾಗತ್ತೆ, ಅದು ಮತ್ತು ವ್ಯರ್ಥ. ಅಜೋಲಾ ಅಂತ ಏನಾದ್ರು ಬೆಳೀತಾರ? ಅಜೋಲಾ ಇಲ್ಲಿ ಬೆಳೀತಾ ಇಲ್ಲ, ಇನ್ನ ಅಲ್ಲಿ ಅಷ್ಟು ಬೆಳೀತಾ ಇಲ್ಲ ಇಲ್ಲಿ. ಒಳ್ಳೇದು ಸುವರ್ಣ ಹೊಳ್ಳವರೇ, ಸಾಲಿಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಸೆಕ್ರೆಟರಿ ಆಗಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಇದುವರೆಗೆ ಸಾಲಿಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಚಟುವಟಿಕೆ ಕುರಿತು ಸಂಘದ ಕಾರ್ಯದರ್ಶಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಸೂರ್ಯನಾರಾಯಣ ಹೊಳ್ಳ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ಇದೀಗ ಮರ ಕಡಿತಲೆ ಕುರಿತಾಗಿ ಅರಣ್ಯ ಇಲಾಖೆಯ ಅಧಿಕಾರಿ ಎ ಶ್ರೀಧರ್ ಅವರೊಂದಿಗೆ ಮಾತುಕತೆಯನ್ನು ಕೇಳೋಣ. ಶ್ರೀಧರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೃಷಿಗೆ ಪೂರಕವಾಗಿ ಒಂದಷ್ಟು ಅರಣ್ಯ ಗಿಡಗಳು ಬೇಕು ಅಂತ ರೈತರು ಸಾಮಾನ್ಯವಾಗಿ ಯೋಚನೆ ಮಾಡುವುದಿದೆ. ಅದು ನೀರನ್ನು ಇಂಗಿಸದೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡ್ತದೆ ಅಂತ ಹೇಳಿ, ಜೊತೆ ಜೊತೆಗೆ ನಮ್ಮ ಉಪಯೋಗಕ್ಕೂ ಕೂಡ ಒಂದಷ್ಟು ಮರಗಳು ಬೇಕಾಗ್ತದೆ, ಅದನ್ನು ನಾವು ನೆಟ್ಟು ಬೆಳೆಸಿದ್ದೇವೆ, ನಾವು ಕಡಿದ್ರೆ ಹೇಗೆ ಅಂತ ಒಂದು ಯೋಚನೆ ಇರಬಹುದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತರಿಗೆ ಒಂದು ಅಗತ್ಯವಾಗಿ ಬೇಕಾಗಿದೆ ಅಂತ ನನಗನ್ನಿಸ್ತದೆ. ಈಗ ಒಂದು ಪಟ್ಟಾ ಸ್ಥಳದಲ್ಲಿರುವಂತಹ ಮರಗಳನ್ನು ಕಡಿಬೇಕಿದ್ರೆ ಯಾವ ರೀತಿಯ ಒಂದು ಅನುಮತಿಯನ್ನು ಅರಣ್ಯ ಇಲಾಖೆಯ ವತಿಯಿಂದ ನಾವು ಪಡಿಬೇಕಾಗ್ತದೆ, ಈ ಬಗ್ಗೆ ಹೇಳಿ.

ಪಕ್ಷದಲ್ಲಿ, ಅವರು ಏನ್ ಮಾಡ್ಬೇಕು, ಅವ್ರು ಖಾಸಗಿ ಸ್ಥಳದ 10 ಗಿಡ ನೆಟ್ಬಿಟ್ಟು ಅದನ್ನ ಪೋಷಣೆ ಮಾಡ್ತಾರೆ, ಗಿಡ ನೆಟ್ಟು ಫೋಟೋ ಅಥವಾ ನಮ್ಗೆ ಅದ್ರ ಬಗ್ಗೆ ಒಂದು ಇದು ಬಾಂಡ್ ಬರ್ಕೊಂಡ್ಬಿಟ್ರೆ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೇವೆ. ಕೆಲವೊಂದು ರೈತರಿಗೆ ಸಿಟಿಯಲ್ಲಿ ಒಂದು 10 ಸೆಂಟ್ಸ್ ಜಾಗ ಇದೆ, 5 ಮರ ಇದೆ ತೆಗಿಬೇಕು, ಜಾಗನೇ ಇಲ್ಲ. ಆವಾಗ ಅವ್ರು ಏನ್ ಮಾಡ್ಬೇಕು, 50 ಗಿಡ ನೆಡ್ಲಿಕ್ಕೆ ಅರಣ್ಯ ಇಲಾಖೆಯಲ್ಲಿ ಡೆಪಾಸಿಟ್ ಇಡಬೇಕು. ಒಂದು ಇಲ್ಲ ನೀವು ನೆಡಿ, ನಾವು 50 ಗಿಡಕ್ಕೆ ಈಗ ಅಂದ್ರೆ ಕಡಿಮೆ ಮಾಡಿದಾರೆ. ಮೊದಲು 1,911 ರೂಪಾಯಿ ಕಟ್ಟಬೇಕಿತ್ತು. ಸರ್ಕಾರ ಇಷ್ಟೊಂದು ರೈತರ ಹತ್ರ ಕಷ್ಟ ಆಗ್ತಾ ಅನ್ನೋ ದೃಷ್ಟಿಯಿಂದ ಈಗ 1 ಗಿಡಕ್ಕೆ 70 ರೂಪಾಯಿ. ಈಗ ಒಂದು ವೇಳೆ ಒಬ್ರು ಒಂದು 5 ಮರ ಕೊಡಿದ್ರೆ 3,500 ರೂಪಾಯಿ ಹಣವನ್ನು ಅವರು ಅರಣ್ಯ ಇಲಾಖೆ ಮುಖಾಂತರ ಗಿಡ ನೆಡ್ಲಿಕ್ಕೆ ಅವ್ರು ನಮ್ಮ ಕಚೇರಿಯಲ್ಲಿ ಕಟ್ಟಬೇಕು. ನಾವು ಅದನ್ನು ಸರ್ಕಾರದ ಎಫಾರೆಸ್ಟ್ರೇಷನ್ ಫಂಡಿಗೆ ಕಟ್ತೇವೆ, ಅಲ್ಲಿಂದ ಬೇರೆ ಎಲ್ಲಿ ಖಾಲಿ ಸ್ಥಳ ಇದೆ ಅಲ್ಲಿ ಸಸಿ ನೆಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಅಂದ್ರೆ ರೈತರಲ್ಲೇ ಸ್ಥಳಾವಕಾಶ ಇದ್ರೆ ಅವರು ನೆಡ್ಬಹುದು. ಇನ್ನೂ ಒಂದು ಕಾಸ್ಟ್ ಹೇಳ್ತದೆ ಏನಂತ ಹೇಳಿದ್ರೆ, ನೆಟ್ಟು ಅಷ್ಟೇ ಅಲ್ಲ, ಡೆಪಾಸಿಟ್ನ ಅವರು NAC ರೂಪದಲ್ಲಿ ನಮ್ಮ ಹತ್ರ ಇಟ್ಬಿಟ್ಟು ನೆಟ್ಟು 5 ವರ್ಷ ನಿರ್ವಹಣೆ ಆದ ನಂತರ ಪುನಃ ಪಡಿಬೇಕಂತ ಅದು ಹೇಳ್ತದೆ. ಈ ರೀತಿಯಲ್ಲಿ ಕಾನೂನು ಹೇಳ್ತದೆ. ಯಾವ ಕಾರಣಕ್ಕೂ ಕೂಡ ಮರವನ್ನ ಕಡಿಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡ್ಬೇಕಂತ. ಈ ವೃಕ್ಷ ಸಂರಕ್ಷಣಾ ಕಾಯ್ದೆ ಅಂದ್ರೆ, ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ ಅಂದ್ರೆ ರೈತರಿಗೆ ನಿರ್ಬಂಧ ಇದು, ಅಂದ್ರೆ ಅವ್ರನ್ನ ಕಡಿಬಾರ್ದು ಅಂತ ತೊಂದರೆ ಕೊಡೋದಲ್ಲ, ನಿರ್ಬಂಧ. ಅಂದ್ರೆ ಮರಗಳನ್ನು ನಾನು ನೆಟ್ಟು ಬೆಳೆಸಿದ ಮರ ನಾನು ಎಷ್ಟು ಬೇಕೋ ಅವ್ರು ಕಡಿತೀರಂತ ಎಚ್ಚೆತ್ತು. ಅಂದ್ರೆ ಈ ಮರ ಒಮ್ಮೆ ಅದು ನೆಟ್ಟ ನಂತರ ಅದು ಸಮಾಜದ ಪ್ರಾಪರ್ಟಿ ಆಗಿರುತ್ತೆ. ಯಾಕಂದ್ರೆ ಸಮಾಜಕ್ಕೆ ಬೇಕಾದಂತ ಒಂದು ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ಪರಿಸರ ಕೊಡ್ಲಿಕ್ಕೆ ನನ್ನ ಮರವೂ ಸಹಕಾರಿಯಾಗ್ತದೆ. ನಾನು ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಹ್ಯಾಂಗ್ ಬದುಕ್ತೇನೆ, ಈ ಮರ ನನ್ನ ಮರನೂ ಸಮಾಜದ ಒಂದು ಮರವಾಗಿ ಬರಬೇಕು ಅನ್ನೋ ಉದ್ದೇಶ ಸರ್ಕಾರದ್ದು. ಈಗ ಎಷ್ಟು ಸರಿ ನೋಡ್ತೀವಿ ನಾವು, ಈ ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು ಅಥವಾ ಒಂದು ರಾಜ್ಯ ರಸ್ತೆ ಆಗ್ಬೋದು, ಅಗಲ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮರಗಳನ್ನು ಕಡಿಯುವುದನ್ನು ನೋಡ್ತೀವಿ. ಅದು ಖಾಸಗಿ ಜಮೀನು ಇರ್ಬೋದು ಅಥವಾ ಸರ್ಕಾರಿ ಜಾಗವು ಕೂಡ ಇರ್ಬೋದು, ಈ ಮರ ಅಲ್ಲಿ ಎಲ್ಲಿಗೆ ಹೋಗ್ತದೆ ಅಂತ. ಸಾಮಾನ್ಯವಾಗಿ ಖಾಸಗಿ ಜಮೀನು ಮರಗಳಾದ್ರೆ ಅವರು ರೈತರು ಅವರೇ ಸಾಗಾಟ ಪರ್ಮಿಷನ್ ತಗೊಂಡು ಅವ್ರು ಬೇರೆ ಬೇರೆ ಕಡೆಗೆ ಅವರಿಗೆ ಅಂತ ಸಂದರ್ಭಗಳಲ್ಲಿ ಅವರಿಗೆ ಓಪನ್ ಆಗಿ ಮಾರ್ಕೆಟಿಂಗ್ ಮಾರ್ಬೋದು ಅವರು ಯಾವುದೇ ಮರದ ಮಿಲ್ಲಿಗೆ. ಈಗ ಅವರ ಜಾಗ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹೋಗ್ಬಿಟ್ಟು ರಸ್ತೆಗೆ ಅಕ್ವೈರ್ ಆಯ್ತು, ಬೇರೆ ಒಂದು ಬಿಲ್ಡಿಂಗ್ ಸರ್ಕಾರಿ ಕೆಲಸಕ್ಕೆ ಏರ್ಪೋರ್ಟ್ ಎಕ್ವೈರ್ ಆಯ್ತು, ರೈಲ್ವೆ ಎಕ್ವೈರ್ ಆಯ್ತು, ಅವಾಗ ಅವ್ರಿಗೆ ನಾವು ಕೊಟ್ಬಿಡ್ತೇವೆ. ಅವರು ಅದನ್ನ ಒಂದೇ ಸಂಸ್ಥೆಯವರು ಅವ್ರಿಗೆ ಹಣ ಕೊಟ್ಬಿಟ್ಟು ಅವರು ಈ ಸಂಬಂಧಪಟ್ಟ ಯೂಸರ್ ಏಜೆನ್ಸಿ ಆ ಸಂಸ್ಥೆಯವ್ರು ಏನ್ ಮಾಡ್ತಾರೆ, ಅವರು ಹರಾಜು ಮಾಡ್ತಾರೆ, ಅವರಲ್ಲಿ ಪಟ್ಕೊಂಡ್ರೆ ಅವ್ರ ಆಧಾರಿಗೆ ಕೊಡ್ತೇವೆ, ಅವ್ರು ಮಾರಾಟ ಮಾಡ್ತಾರೆ. ನಮ್ಮ ಇಲಾಖೆ ಸಂಬಂಧಪಟ್ಟದಾದ್ರೆ ನಾವು ಈಗ ನಮ್ಮ ಮಂಗಳೂರು ಟೆಂಕೆ ಡಿಪೋ ಇದೆ, ಮತ್ತೆ ನಮ್ಮ ಮಣ್ಣುಗುಂಡಿಲಿ ಡಿಪೋ ಇದೆ, ಹೊಸಮಾರಲ್ ಡಿಪೋ ಇದೆ, ನಮ್ಮ ಸುಳ್ಯದಲ್ಲಿ ಡಿಪೋ ಇದೆ, ನೆಟ್ಟಣದಲ್ಲಿದೆ, ನಾವು ಎಲ್ಲವನ್ನು ಡಿಪೋ ಕಳಿಸ್ತೇವೆ. ಅಲ್ಲಿ ಜಾತಿವಾರು ಕ್ಲಾಸಿಫಿಕೇಶನ್ ಆಗ್ತದೆ, ಜಾತಿವಾರು ಕ್ಲಾಸಿಫಿಕೇಶನ್ ಆಗಿ ಈಗ ಮೊದಲು ಪ್ರತಿ 3-4 ತಿಂಗಳಿಗೊಮ್ಮೆ ಈ ಹರಾಜು ಅಂದ್ರೆ ನಮ್ಮಲ್ಲಿ ಏನೇನು ಮರ ಇದೆ ಲಾಟ್ ಅಲ್ಲಿ ಅದನ್ನ ಕಂಪ್ಯೂಟರ್ ಅಂತರ್ಜಾಲದಲ್ಲಿ ಹರಾಜು. ಮೊದಲನಾಗಿ ನಮ್ಮ ಅಲ್ಲಿ ಸ್ಪಾಟ್ ಹರಾಜಿಲ್ಲ, ಹರಾಜು ಡೇಟ್ ಆಗ್ತದೆ. ನೀವು ಮರವನ್ನು ನೋಡ್ಬಂದು ಈ ಭಾರತ ದೇಶದ ಎಲ್ಲೂ ಕೂತ್ಕೊಂಡು ಬಿಡ್ ಮಾಡಬಹುದು. ನಿಮ್ಗೆ ಹರಾಜಲ್ಲಿ ಭಾಗವಹಿಸ್ಬೇಕಂತಿಲ್ಲ, ಅವತ್ತೇನಾದ್ರು ತೊಂದರೆ ಇದ್ದಿದ್ರೆ ನಿಮ್ಮಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ನೀವು ನಿಮ್ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡ್ರೆ ನೀವು ಬಸ್ಸಲ್ಲಿ ಹೋಗ್ತಾನು ಬಿಡ್ ಮಾಡಬಹುದು. ಆ ತರ ಅಂತರ್ಜಾಲದ ಮುಖಾಂತರ ಹರಾಜಾಗ್ತದೆ. ಹರಾಜಾಗಿ ಅವರು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ, ಪಡ್ಕೊಂಡವರಿಗೆ ಡಿಪೋಗಳಲ್ಲಿ ಪರ್ಮಿಟ್ ಅಷ್ಟು ನಿಮ್ಗೆ ಆನ್ಲೈನ್ ಪರ್ಮಿಟೇ ಸಿಗ್ತದೆ. ಅಂದ್ರೆ ನಮ್ಮ ಬರೆಯುವುದೇನಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಅವ್ರದ್ದು ಹರಾಜದಲ್ಲಿ ಹಣ ಕಟ್ಟಿದ್ರೆ ಪರ್ಮಿಟ್ ಆಗ್ತದೆ, ಅಲ್ಲಿ ಬರೋದು ಅವರು ಲೋಡ್ ಮಾಡಿ ಪರ್ಮಿಟ್ ಅಲ್ಲಿ ತಗೊಂಡು ಹೋಗ್ಬೋದು. ಇದು ನಮ್ಮ ಅರಣ್ಯ ಇಲಾಖೆ ವ್ಯವಸ್ಥೆ. ಈಗ ಗ್ರಾಹಕರಿಗೆ ಒಂದಷ್ಟು ಮರ ಬೇಕು ಅಂತ ಇಟ್ಕೊಳ್ಳಿ, ಈಗ ಹಲಸಿನ ಮರ ಬೇಕು ಅಥವಾ ತೇಗದ ಮರ ಬೇಕು, ಮನೆ ಕಟ್ಟಿಸ್ತಾ ಇದ್ದಾರೆ, ಬಾಗಿಲು ಮಾಡ್ಲಿಕ್ಕೆಲ್ಲ ಬೇಕು ಅಂತಿದ್ರೆ ಈ ಡಿಪೋದಿಂದ ಎಲ್ಲ ಹೇಗೆ ಪಡೆಯುವಂತದ್ದು, ಏನು ಪ್ರೊಸೀಜರ್? ಈ ಸ್ವಂತ ಉಪಯೋಗಕ್ಕೆ ರೈತರಿಗೆ ರಿಯಾಯಿತಿ ದರದಲ್ಲಿ ಮರವನ್ನು ನೀಡುವಂತ ಒಂದು ಯೋಜನೆಯನ್ನ ಮಾನ್ಯ ಘನ ಸರ್ಕಾರದ ಈ ವರ್ಷ ಅದನ್ನ ಜಾರಿ ತಂದಿದ್ದಾರೆ. ಇವರು ಆ ಒಂದು ಯೋಜನೆಯಲ್ಲಿ ರೈತರು 1 ಸ್ಕ್ವೇರ್ 1 ಮೀಟರ್ ಅಂದ್ರೆ 1 ಸ್ಕ್ವೇರ್ 1 ಮೀಟರ್ ಮನೆ ಕಟ್ಟೋದಿದ್ರೆ 1 ಘನ ಅಡಿ. ಈಗ ಒಂದು ವೇಳೆ ನೀವು 100 ಸ್ಕ್ವೇರ್ ಮೀಟರ್ ಅಂದ್ರೆ 1,000 ಸ್ಕ್ವೇರ್ ಫೀಟ್ ಮನೆ ಕಟ್ಟೋದಿದ್ರೆ 100 ಘನ ಅಡಿ ಮರಕ್ಕೆ ನಿಮ್ಗೆ ಅವಕಾಶ ಇದೆ. ಅದೇ ತರ ನೀವು 200 ಅಥವಾ ಯಾವ ಜಾತಿ ಮರ ಅಂದ್ರೆ ನೀವು ಹತ್ತಿರದ ನಾಟ ಸಂಗ್ರಹವನ್ನು ನೋಡ್ಬೇಕು. ಅಲ್ಲಿ ನಿಮ್ಗೆ ಬೋಗಿ ಹೊಲಸು ಸಾಗುವನಿ ಯಾವ ಜಾತಿ ಮರ ನಿಮ್ಗೆ ಆಗೋದಿದೆ ಅಂತಾದ್ರೆ ನೀವು ಎಲ್ಲಿ ಮನೆ ಮಾಡ್ತೀವಿ ಅಲ್ಲಿ ಸಂಬಂಧಪಟ್ಟ ವಲಯಾಣಿಕೆ ಕಚೇರಿಗೆ ನಿಮ್ದು ಮನೆದು ಪ್ಲಾನ್ ಕೊಡಬೇಕು. ಮತ್ತೆ ನೀವು ಸಂಬಂಧಪಟ್ಟ ಈಗ ಮಹಾನಗರ ಪಾಲಿಕೆ ಆದ್ರೆ ಮಹಾನಗರ ಪಾಲಿಕೆ, ಪಂಚಾಯತ್ ಆದ್ರೆ ಪಂಚಾಯತ್, ಅಲ್ಲಿ ಲೈಸೆನ್ಸ್ ಕಾಪಿ ಮತ್ತೊಂದು ನಿಮ್ದು ರಿಕ್ವೆಸ್ಟ್ ಲೆಟರ್ ಕೊಟ್ರೆ ನಾವು ಪರಿಶೀಲನೆ ಮಾಡಿ ನಿಮ್ಗೆ ಈ ಜಾತಿ ಇಷ್ಟು ಮರ ಬೇಕಂತೇಳಿ ಶಿಫಾರಸು ಮಾಡಿ ಸಂಬಂಧಪಟ್ಟ ಉಪಾರಣ್ಯ ಸಂರಕ್ಷಣಾಧಿಕಾರಿ ಕಳಿಸ್ತೇವೆ. ಅವರು ಕನ್ಸರ್ನ್ ಡಿಪೋಗ್ ನಿಮ್ಗೆ ಕಳ್ಸಿಕೊಡ್ತಾರೆ. ಡಿಪೋಗಲ್ಲಿ ನೀವು ಸಿಲೆಕ್ಟ್ ಮಾಡ್ಬೇಕು ಯಾವ ಲಾಟ್, ನಿಮ್ ಕ್ಲಾಸಿಫಿಕೇಶನ್ ಇದೆ, ಸಿ ಕ್ಲಾಸ್ ಡಿ ಕ್ಲಾಸ್ ಅದು ಬೇರೆ ಬೇರೆ ದರ ಇದೆ. ನೀವು ಯಾವ ಕ್ಲಾಸ್ ಮರ ಮತ್ತೆ ಯಾವ ಲಾಟ್ ನೋಡಿರ್ತೀರಿ ಅದಕ್ಕೆ ಎಷ್ಟು ರೇಟ್ ಆಗ್ತದೆ ಅಂದ್ರೆ ಪುನಃ ನಮ್ಮ ಅವರು ಡಿಪೋ ಆಫೀಸರ್ ಮಾಡಿ ಉಪಾರಣ್ಯ ಸಂರಕ್ಷಣಾ ಕಚೇರಿ ಕಳಿಸ್ತಾರೆ. ನೀವು ಅಲ್ಲಿ ಹಣ ಪಾವತಿ ಮಾಡಿ ಮರವನ್ನು ಪಡ್ಕೊಂಡು ಹೋಗ್ಬೋದು. ಆದ್ರೆ ನಿಮ್ಗೆ 1 ಸ್ಕ್ವೇರ್ ಮೀಟರ್ಗೆ 1 ಸ್ಕ್ವೇರ್ ಮೀಟರ್ ಮನೆ ಕೊಟ್ಟಿದ್ರೆ 1 ಘನ ಅಡಿ ಮರ. ಈಗ ನೀವು ಒಂದ್ ವೇಳೆ 1,000 ಸ್ಕ್ವೇರ್ ಫೀಟ್ ಮನೆ ಕಟ್ತೇನೆ, ಅಲ್ಲಿ 300 ಸೇಫ್ಟಿ ಕೇಳಿದ್ರೆ ಕೊಡುದಿಲ್ಲ. ಆಮೇಲೆ ಅಲ್ಲಿ ನಮ್ಮಲ್ಲಿ ಲಭ್ಯ ಇರುವುದು ನೀವು ಅವಾಗ ಸರ್ಕಾರ ನಿಗದಿಪಡಿಸಿದ ದರ ಮತ್ತು 10% ನೀವು ಸಿಲೆಕ್ಷನ್ ಚಾರ್ಜ್. ಈಗ ನಮ್ಮಲ್ಲಿ 106 ಮೀಟರ್ ಮರ ಇರ್ತದೆ, ನಿಮ್ಗೆ ಯಾವ್ದಾದ್ರು ಒಳ್ಳೆ ಲಾಗೆ ಸಿಲೆಕ್ಟ್ ಮಾಡ್ತೀರಿ, ಸಿಲೆಕ್ಷನ್ ಚಾರ್ಜ್ 10%. ಮತ್ತೆ ಸರ್ಕಾರ ಈಗ ವಿಧಿಸುವ GST ಅಂದ್ರೆ 28% GST ಇದೆ, ಈಗ 28% GST ಇದೆ, GST ತರ ತೆರಿಗೆಯನ್ನ ಕಟ್ಟಬೇಕಾಗ್ತದೆ. ಈಗ ಸ್ವಂತ ಸ್ಥಳದಲ್ಲಿ ನೆಟ್ಟು ಬೆಳೆಸಿರುವಂತಹ ಮರವನ್ನ ಕಡಿಯುವುದಕ್ಕೆ ಮತ್ತು ಅದನ್ನ ಮನೆಯ ಬಳಕೆಗೆ ಉಪಯೋಗ ಮಾಡುವುದಕ್ಕೆ ಎಷ್ಟು ಖರ್ಚು ಬರಬಹುದು? ಏನು ಖರ್ಚಿಲ್ಲ, ನಿಮ್ಗೆ ಸರ್ವೆ ಮಾಡ್ಲಿಕ್ಕೆ ಸರ್ವೆ ಏನು ಒಂದು ಮೋಜಣಿ ಮಾಡಿಸ್ಬೇಕು, 150 ರಿಂದ 200 ರೂಪಾಯಿ ಮೋಜಣಿ ಚಾರ್ಜ್ ಕಟ್ಟಬೇಕು. ಒಲೆ ಎಣ್ಣೆ ಕಚೇರಿಲಿ 100 ರೂಪಾಯಿ ಮಾತ್ರ ಪರ್ಮಿಟ್ ಚಾರ್ಜ್. ಅಂದ್ರೆ ನಮ್ಮಲ್ಲಿ ಒಂದೆರಡು ಸಲ ಬಂದು ಹೋಗ್ಬೇಕಾದ್ ಬಿಟ್ಟು. ಮತ್ತೆ ಈಗ ರೈತರಿಗೆ ಇನ್ನೊಂದು ಒಳ್ಳೆ ಅವಕಾಶ ಅಂತ ಹೇಳಿದ್ರೆ, ಈಗ ಕ್ರಾಪ್ ಸರ್ವೆ ಕ್ರಾಪ್ ಎಂಟ್ರಿ ಆಗ್ತಾ ಇದೆ ಅವರವರ ಪಾಣಿಗಳಲ್ಲಿ. ದಯಮಾಡಿ ಎಲ್ಲ ರೈತರಲ್ಲಿ ವಿನಂತಿ ಅಂತ ಹೇಳಿದ್ರೆ, ನೀವು ಏನು ನಿಮ್ ತೆಂಗು ಮತ್ತೆ ಅಡಿಕೆ ಏನಿದೆ ಅದೇ ತರ ನಿಮ್ದು ಯಾವ್ದೆಲ್ಲ ನಿಮ್ಮ ನಮ್ಮ ಅರಣ್ಯ ಬೆಳೆಗಳನ್ನ, ಯಾವುದು ಹಲಸು ಹೆಬ್ಬಲಸು ಸಾಗುವಾನಿ ಶ್ರೀಗಂಧ ಎಷ್ಟು ನೆಟ್ಟಿದ್ರಿ, ಅದನ್ನ ನಿಮ್ ಪಹಣಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಗೆ ಇನ್ ಮುಂದೆ ಈಗ ನೋಡಿ 27 ಜಾತಿಗೆ ವಿನಾಯಿತಿ ಆಗಿದೆ, ಮುಂದೆ ಬರ್ತಾ ಬರ್ತಾ ಇನ್ನೂ ಯಾವ್ದು 10 ಜಾತಿ ಮರಕ್ಕೆ ವಿನಾಯಿತಿ ಸಿಗ್ಬಹುದು. ಆವಾಗ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕೆ ಈಗ ನಮ್ಮ ಇಲಾಖೆ ಒಂದೇ ಅಲ್ಲ, ಫಾರೆಸ್ಟ್ ಆಕ್ಟ್ ಅಲ್ಲಿ ಪೊಲೀಸ್ನವರಿಗೆ ಅಧಿಕಾರ ಇದೆ, ರೆವಿನ್ಯೂರಿಗೆ ಅಧಿಕಾರ ಇದೆ, ಬೇರೆ ಬೇರೆ ಇನ್ನು ಅಬಕಾರಿ ಅವ್ರು ಸಿಕ್ಕರು ಇರ್ಬೋದು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಅಥವಾ ತೆರಿಗೆ ಇಲಾಖೆ ಹಿಡ್ಕೊಳ್ಬಹುದು. ನಿಮ್ಮ ಪಹಣಿ ನೋಡಿ, ನನ್ನ ಪಹಣಿಯಲ್ಲ ಇಷ್ಟು ಮರ ಎಂಟ್ರಿ ಇದೆ, ನನ್ನ ಸ್ವಂತ ಒಬ್ಬ ಕಡೆ ತಗೊಂಡು ಹೋಗ್ತಾ ಇದ್ದ ಸಾಗಾಟ ಮಾಡುವಾಗ ಧೈರ್ಯದಲ್ಲಿ ಹಿಡ್ಕೊಂಡು ಹೋಗೋದು. ಹಾಗಾಗಿ ಎಲ್ಲಾ ರೈತರು ನನ್ನ ಒಂದು ವಿನಂತಿ ಅಂತ ಹೇಳಿದ್ರೆ, ನಿಮ್ಮ ಅರಣ್ಯ ಏನು ಬೆಳೆಗಳಿದೆ ಅದನ್ನು ಸಹ ನಿಮ್ಮ ಪಹಣಿಯಲ್ಲಿ ಎಂಟ್ರಿ ಮಾಡಿ. ಈಗ ಅದು ಆ ಎಂಟ್ರಿ ಮಾಡುವ ಒಂದು ತಿಂಗಳು ಮಾಸ ಮುಂದಿನ ತಿಂಗಳ ಬಹುಶಃ ಶುರು ಆಗಿದೆ ಅನಿಸ್ತದೆ, ಹಾಗಾಗಿ ಅದನ್ನು ಮಾಡ್ಬೇಕು ನಾನು ವಿನಂತಿ ಮಾಡ್ಕೊಳ್ತೇನೆ. ಇನ್ನೊಂದು ವಿಷಯ, ಬಹುಶಃ ಕೊನೆಯ ವಿಷಯ, ಬಿದಿರಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಕಡಿಯುವುದಕ್ಕೂ ಕೂಡ ಬಿದಿರಿಗೆ ಡೆಂಡ್ರೋಕಲಮಸ್